ಶ್ಯಾಮಲಾ ಮಾಧವ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 15. ವಧುವಾಗಿ ತಲೆಬಾಗಿ. ದೂರದ ಕುಂಬಳೆಯಿಂದ ರೈಲಿನಲ್ಲಿ ಪಯಣಿಸಿ ಕಾಲೇಜಿಗೆ ಬರುತ್ತಿದ್ದ ಜುಹ್ರಾ ನನಗೆ ತುಂಬ ಅಚ್ಚುಮೆಚ್ಚು. ಸರಳ ಉಡುಗೆಯಲ್ಲಿ ದಾವಣಿ ಉಟ್ಟು ಬರುತ್ತಿದ್ದ ಜುಹ್ರಾಳ ತಲೆಯ ಮೇಲಿನ ದಾವಣಿಯ ಸೆರಗು ಕಾಲೇಜ್ ಗೇಟ್ ಹೊಕ್ಕೊಡನೆ ಕೆಳಸರಿಯುತ್ತಿತ್ತು. ತುಂಬ ಚೆಲುವಾದ ಪ್ರೌಢ ಕೈಬರಹದ ಜುಹ್ರಾಳ ಅಕ್ಷರ ಸದಾ ಸ್ಥಿರವಾಗಿರುತ್ತಿತ್ತು. ಕಾಲೇಜ್ ಭಾಷಣ ಸ್ಪರ್ಧೆಯಲ್ಲಿ ಜುಹ್ರಾ ಕುರಾನ್ ಬಗ್ಗೆ ಹಾಗೂ ನಾನು ಹಿಂದೂಯಿಸಂ ಬಗ್ಗೆ ಮಾತನಾಡಿ ಮೆಚ್ಚುಗೆ ಗಳಿಸಿದ್ದೆವು. ಪಾಲೆತ್ತಾಡಿ ಸರ್ ನನ್ನ ವಿಷಯ ಸಂಗ್ರಹಣೆಯಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದರು. ಪ್ರಥಮ ದರ್ಜೆಯಲ್ಲಿ BSc ತೇರ್ಗಡೆಯಾಗಿದ್ದ ಜುಹ್ರಾ ಪಾಲ್ಘಾಟ್ನಲ್ಲಿ ಮೆಡಿಕಲ್ ಕಾಲೇಜ್ ಸೇರಿದ್ದಳು. ನಮ್ಮ ಸಾಹಿತಿ ಜಯಂತ್ ಕಾಯ್ಕಿಣಿಯವರು ಮುಂಬೈ ಬಿಟ್ಟು ಬೆಂಗಳೂರಿಗೆ ತೆರಳಿ ಭಾವನಾ ಪತ್ರಿಕೆಯಲ್ಲಿ ಕಾಗದದ ದೋಣಿ ಅಂಕಣಕ್ಕೆ ಬರಹಗಳನ್ನು ಆಹ್ವಾನಿಸಿದಾಗ ಕುಂಬಳೆ ತೀರದ ನನ್ನ ಕಾಲೇಜ್ ಗೆಳತಿ ಜುಹ್ರಾ ನನಗೆ ತಟ್ಟನೆ ನೆನಪಾಗಿ ತಕ್ಷಣ ನಾನು ಕಾಗದದ ದೋಣಿಯೊಂದನ್ನು ತೇಲಿಬಿಟ್ಟೆ. ಆ ಕಾಗದದ ದೋಣಿ ತೇಲಿ ಹಲವು ಹೃದಯಗಳನ್ನು ತಟ್ಟಿ ಜುಹ್ರಾಳ ವರ್ತಮಾನವನ್ನು ನನ್ನೆದುರು ತಂದು ನಿಲ್ಲಿಸಿತ್ತು. ಕಾಸರಗೋಡಿನ ತನ್ನ ಸ್ವಂತ ಆಸ್ಪತ್ರೆಯಲ್ಲಿ ಅವಳೀಗ ಖ್ಯಾತ ಗೈನಕಾಲಜಿಸ್ಟ್ ಎಂದು ತಿಳಿಯಿತು. ಅಣ್ಣ ಯಶೋಧರ ಡಾಕ್ಟರ್ ಜುಹ್ರಾಳ ಫೋನ್ ನಂಬರ್ ಕೂಡ ಕೊಟ್ಟರು. ಬಹಳ ಸಮಯದ ಬಳಿಕ ನಾವು ಮಾತನಾಡಿ ಸಂತಸಪಟ್ಟೆವು. ಕಾಲೇಜು ಆರಂಭವಾದ ಮೊದಲಲ್ಲಿ ಒಂದಿನ ನಾನು ಗೆಳತಿ ಪ್ರಭಾ ಕ್ರಿಸ್ತಿನ್ರೊಂದಿಗೆ ಬಯಲಲ್ಲಿ ಅಡ್ಡಾಡುತ್ತಿದ್ದ ಸಮಯ ನನ್ನ ಚಂಪಕ ವಿಲಾಸ ಕಲ್ಯಾಣಿ ಅತ್ತೆ ಅಲ್ಲಿ ಪ್ರತ್ಯಕ್ಷರಾದರು. ನನ್ನನ್ನು ಬಳಿ ಕರೆದ ಅವರು ಅವರ ಪಕ್ಕ ಅಡಗಿದಂತಿದ್ದ ಚಿಕ್ಕ ಗಾತ್ರದ ಕ್ಷೀಣಕಾಯದ ಶ್ಯಾಮಲ ವರ್ಣದ ಮೋಟು ಜಡೆಯ ಹುಡುಗಿಯೊಬ್ಬಳನ್ನು ತೋರಿ ಪರಿಚಯಿಸುತ್ತಾ, ಇವಳು ದಯಾ, ಮಂಗಲ್ಪಾಡಿಯಿಂದ ಬಂದಿದ್ದಾಳೆ, ನಮ್ಮಲ್ಲಿರುತ್ತಾಳೆ, ಇವಳನ್ನು ಜೊತೆ ಸೇರಿಸಿಕೋ ಎಂದು ನುಡಿದು ಹೊರಟು ಹೋದರು. ಕಾಲೇಜ್ ಬೆಳಗ್ಗೆಯರ ನಡುವೆ ಈ ಅಲ್ಪಜೀವಿಯನ್ನು ಕಂಡು ನನಗೆ ಮುಜುಗರವೇ ಆಗಿತ್ತು. ಕಾಲೇಜಿನಲ್ಲಿ ಇದ್ದೂ ಇಲ್ಲದಂತಿದ್ದ ದಯಾ ಕ್ರಮೇಣ ನಮ್ಮ ಗೆಳತಿಯಾದಳು. BSc ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಮುಂದೆ ಮೈಸೂರಿನಲ್ಲಿ MSc ಸೇರಿದಾಗ ಗೆಳತಿ ಕ್ರಿಸ್ತಿನ್ ಕೂಡ ಅಲ್ಲಿ ಅವಳಿಗೆ ಜೊತೆಯಾದಳು. ದಯಾ ಮೈಸೂರು ಮೃಗಾಲಯದ ನಮ್ಮ ರೇಂಜರ್ ಮನಮೋಹನ ಅಂಕಲ್ ಮನೆಯಲ್ಲಿದ್ದು ವ್ಯಾಸಂಗ ಮಾಡಿದಳು. ಮುಂದೆ ಹಾಸನದಲ್ಲೂ, ಆ ಬಳಿಕ ಮುಂಬೈಯಲ್ಲೂ ಕಾಲೇಜ್ಗಳಲ್ಲಿ ಉಪನ್ಯಾಸಕಿಯಾಗಿದ್ದು ಈಗ ನಿವೃತ್ತಳಾಗಿರುವ ದಯಾ ಈಗಲೂ ನನ್ನ ಗೆಳತಿ ಹಾಗೂ ಗೈಡ್, ನನ್ನ ತಮ್ಮ ಸತೀಶನ ಪತ್ನಿ. ನನ್ನನ್ನು ಮೆಚ್ಚುವಷ್ಟೇ ನನ್ನ ಅವಗುಣಗಳನ್ನು ಎತ್ತಿ ತೋರುವವಳು, ಎಚ್ಚರಿಸುವವಳು, ನನ್ನ ಬರಹಗಳಿಗೆ ಕಿವಿಯಾಗುವವಳು. PS ಶ್ಯಾಮಲಾ ಬೆಸೆಂಟ್ ಶಾಲೆಯ ಶಾಲಾ ದಿನಗಳಲ್ಲೂ ನನ್ನ ಸಹಪಾಠಿಯು ಗೆಳತಿಯೂ ಆಗಿದ್ದವಳು. ಗಿಡ್ಡ ಹಾಗೂ ಸಪೂರವಿದ್ದು ಚುಟ್ಟಿ ಶ್ಯಾಮಲಾ ಎಂದು ಕರೆಯಲ್ಪಡುತ್ತಿದ್ದ ಚುರುಕಾದ ಶ್ಯಾಮಲ್ನ ಮನೆ ಪಿಂಟೋಲೆಯನ್ನ ಆರಂಭದ ಬಲಮೂಲೆಯಲ್ಲಿತ್ತು. ಆ ವಿಶಾಲ ಹಿತ್ತಿಲಲ್ಲಿ ಪರೀಕ್ಷಾ ದಿನಗಳಲ್ಲಿ ನಾವಿಬ್ಬರೂ ಮರದ ಕೆಳಗೆ ಓದಿಕೊಳ್ಳುತ್ತಿದ್ದೆವು. ಈ ಶ್ಯಾಮಲನಿಗೂ ತುಂಬ ಬೇಗನೆ PUC ಮುಗಿದೊಡನೆ ಮದುವೆಯಾಗಿತ್ತು. ಕೆಲ ವರ್ಷಗಳ ಬಳಿಕ ಅವಳ ತಮ್ಮ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದ ಪ್ರಕಾಶ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರುತ್ತಿದ್ದಾಗ ವುಡ್ಲ್ಯಾಂಡ್ಸ್ ಎದುರು ಅಪಘಾತಕ್ಕೀಡಾಗಿ ಆಸ್ಪತ್ರೆ ಸೇರಿದವನು ಚೇತರಿಸಲು ದೀರ್ಘಕಾಲವೇ ಹಿಡಿದಿತ್ತು. ಅಂದಿನ ದಿನಗಳ ಖ್ಯಾತ ಡಾಕ್ಟರ್ ಕೋದಂಡರಾಮ ಅವರು ಸರ್ಜರಿ ಮಾಡಿದ್ದರು. ಅಪಘಾತದಿಂದ ಹಿಗ್ಗಿದ್ದ ಮೆದುಳು ಸ್ವಗಾತ್ರಕ್ಕೆ ತಿರುಗಲೆಂದು ತಲೆಯ ಚಿಪ್ಪನ್ನು ತಿಂಗಳ ಕಾಲ ತೆರೆದೇ ಇಡಲಾಗಿತ್ತು. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸ್ಪೆಸಿಮೆನ್ ಆಗಿದ್ದ ಪ್ರಕಾಶ್ ಕೊನೆಗೂ ಚೇತರಿಸಿಕೊಂಡರೂ ಸ್ಮರಣಶಕ್ತಿ ಹಿಂದಿರುಗಲು ಸಮಯ ಹಿಡಿದಿತ್ತು. BSc ಪ್ರಥಮ ವರ್ಷದ ಕೊನೆಗೆ ನನ್ನ 17ರ ಹರೆಯದಲ್ಲಿ ಒಂದಿನ ಮಗುಮಾಮ ಎಂದು ನಾವು ಅನ್ನುತ್ತಿದ್ದ ನಾರಾಯಣ ಮಾಮ ನಮ್ಮಲ್ಲಿಗೆ ಬಂದರು. ನಾವು ಮಕ್ಕಳನ್ನು ಮಗು ಎಂದೇ ಅವರು ಸಂಬೋಧಿಸುತ್ತಿದ್ದುದರಿಂದ ನಾವು ಅವರನ್ನು ಮಗುಮಾಮ ಎನ್ನುತ್ತಿದ್ದೆವು. ಅವರು ನಾನು ಮಾಡಿದ ಲಿಂಬೆ ಶರಬತ್ ಕುಡಿದು ಮುಂಬೈಯಲ್ಲಿದ್ದವರನಿಗೆ, ಹುಡುಗಿ ಪಾಸ್ ಮಾಧವ, ಎಂಥ ಶರಬತ್ ಅಂತಿ, ರುಚಿ ಇನ್ನೂ ನನ್ನ ಬಾಯಲ್ಲಿದೆ ಎಂದು ಹೇಳಿದರಂತೆ. ವರ ಮೂಲ್ಕಿ ಮಾವನ ಸೋದರಡಿಯ. ಅಂದಿನಿಂದ ಅವರ ವಲಯದಲ್ಲಿ ನಮ್ಮ ಮಗುಮಾಮನ ಹೆಸರು ಶರಬತ್ ಮಾಮ ಎಂದಾಯಿತು. ಮಗುಮಾಮ ನನ್ನನ್ನು ನೋಡಿ ವರದಿ ಒಪ್ಪಿಸಲು ಬಂದವರೆಂದು ನನಗೆ ತಿಳಿದಿರಲಿಲ್ಲ. ತಂದೆಯವರ ಸಂಪರ್ಕದಲ್ಲಿ ಅವರು ಆಗಾಗ ನಮ್ಮಲ್ಲಿಗೆ ಬರುತ್ತಿದ್ದವರೇ. ಬಹಳ ಹಾವಭಾವದಿಂದ ಕುತೂಹಲಕರವಾಗಿ ಮಾತನಾಡುತ್ತಿದ್ದರು. ಮೂಲ್ಕಿ ಮಾವನ ಸೋದರಳಿಯಂದಿರು ಅವರ ಚಿಕ್ಕ ಸೋದರಿಯ ಇಬ್ಬರು ಗಂಡು ಮಕ್ಕಳು ಮುಂಬೈಯಲ್ಲಿದ್ದು ಅವರ ಮದುವೆಯ ಮಾತುಕತೆ ನಡೆದಿತ್ತು. ಬಾಲ್ಯದಲ್ಲೇ ತಂದೆಯನ್ನು ಕಳಕೊಂಡ ನಮ್ಮವರು ಮಾವನ ಜೊತೆಗೆ ಅವರ ಮನೆಯಲ್ಲೇ ಬೆಳೆದರು. ಮೊದಲು ಎರ್ಮಾಳ್ನಲ್ಲೂ ನಂತರ ಮೂಲ್ಕಿಯಲ್ಲೂ ಫಿಷರೀಸ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನೆಲೆ ನಿಂತ ಮಾವ ಹಾಗೂ ಅಲ್ಲೇ ಟೀಚರಾಗಿದ್ದ ಅತ್ತೆ ಸೀತಮ್ಮ ತಮ್ಮ 6 ಮಕ್ಕಳೊಡನೆ ಇವರನ್ನೂ ಸ್ವಂತ ಮಗುವಿನಂತೆ ಬೆಳೆಸಿದರು. ಅಣ್ಣ ದಯಾನಂದ ತಾಯಿಯ ಜೊತೆ ಉದ್ಯಾವರದಲ್ಲೇ ಉಳಿದರು. ಅಣ್ಣ ತಮ್ಮಂದಿರಿಬ್ಬರೂ ಮೆಟ್ರಿಕ್ ಮುಗಿಸಿ ಮುಂಬೈ ಸೇರಿ ಉದ್ಯೋಗ ನಿರತರಾಗಿದ್ದರು. ಮಾವನ ಮಗಳು ರಾಜೀವಿ ಅಕ್ಕನನ್ನು ಹಿರಿಯವನಿಗೂ ನನ್ನನ್ನು ಕಿರಿಯವನಿಗೂ ತಂದುಕೊಳ್ಳುವುದೆಂದು ಮಾತುಕತೆಗಳು ನಡೆದವು. ನನಗೀಗಲೇ ಮದುವೆ ಬೇಡ ಎಂದು ನಾನಂದಾಗ ನಿನ್ನನ್ನು ಯಾರು ಕೇಳಿದರೀಗ ಎಂದು ನಕ್ಕರು ನಮ್ಮ ಅಮ್ಮ. ಹುಡುಗನನ್ನು ನಾನು ನೋಡಿರಲಿಲ್ಲ, ನನ್ನ ತಾಯಿ ತಂದೆಯರೂ ಕಂಡಿರಲಿಲ್ಲ. ಹುಡುಗ ತುಂಬ ಬೆಳ್ಳಗೆ ಎಂದಷ್ಟೇ ತಿಳಿದಿತ್ತು. ನಮ್ಮ ತಂದೆಯ ಮದರಾಸ್ ಚಿಕ್ಕಮ್ಮನ ಮಗಳು ರೋಹಿಣಿ ಅತ್ತೆಯ ಗಂಡ ರಾಮಪ್ಪ ಮಾವ ಹುಡುಗನ ಚಿಕ್ಕಪ್ಪ. ಅವರದೇ ಬಣ್ಣ ಎಂದರು ಇನ್ಯಾರು. ಉಚ್ಚಿಲದ ನಮ್ಮ ಅಜ್ಜಿ ಮನೆ ಗುಡ್ಡೆ ಮನೆಯಿಂದ ಮುಸ್ಸಂಜೆಗೆ ದಿಬ್ಬಣ ಹೊರಟು ಉಚ್ಚಿಲ ಶಾಲೆಯಲ್ಲಿ ಉದ್ಯಾವರದಿಂದ ಬಂದ ವರನ ದಿಬ್ಬಣದೊಂದಿಗೆ ಚಪ್ಪರ ಸೇರಿತ್ತು. ವರರಿಬ್ಬರು ಹಾಗೂ ಹಿರಿಯ ವಧುವಾದ ರಾಜೀವಿಯ ಅಕ್ಕ ಉದ್ಯಾವರದ ಅವರ ಮನೆಯಿಂದ ದಿಬ್ಬಣದಲ್ಲಿ ನಡೆದು ಬಂದಿದ್ದರು. ತಂದೆಯ ಸೋದರಿ ಅಡ್ಕ ಕೈಕಂಬದ ಪುತ್ತಮ್ಮತ್ತೆ ಸುಮುಹೂರ್ತದಲ್ಲಿ ನನಗೆ ಬಳೆಗಳನ್ನು ಕರಿಮಣಿಯನ್ನು ತೊಡಿಸಿದರು. ನನ್ನ ಹೊರಗೂದಲಿಗೆ ಸೊಂಪಾದ ಸಮೃದ್ಧ ಮಂಗಳೂರು ಮಲ್ಲಿಗೆಯ ಜಲ್ಲಿ ತೊಡಿಸಲು ಚೌರಿಯ ಅಗತ್ಯವೇ ಬಿದ್ದಿರಲಿಲ್ಲ. ಜೋರಿನ ಅಜ್ಜಿ ಎಂದೇ ಖ್ಯಾತರಾಗಿದ್ದ ನಮ್ಮ ಸಂಕದಜ್ಜಿ ಅಲಂಕೃತಳಾಗಿ ಕುಳಿತ ನನ್ನ ಬಳಿ ಬಂದು ನನ್ನ ತಲೆಯನ್ನು ಬಗ್ಗಿಸಿ ಎದೆಯ ಮೇಲೆ ಪೌಡಿಸಿದ್ದ ತಾಳಿಯನ್ನು ತೋರಿ, ದೃಷ್ಟಿ ಇದರಲ್ಲೇ ಇರಬೇಕು, ತಲೆ ಎತ್ತಿದೆಯ ಜಾಗ್ರತೆ ಎಂದು ಎಚ್ಚರಿಸಿ ಹೋದರು. ನಾನು ತಲೆ ಎತ್ತಲೇ ಇಲ್ಲ. ಸಪ್ತಪದಿ ನಡೆವಾಗ ಎದುರಿಗೆ ಬೆಳ್ಳಗಿನ ಕಾಲ ಹಿಮ್ಮಡಿ ದೃಷ್ಟಿಗೆ ಬಿದ್ದಿತ್ತು. ಹಾರ ಹಾಕುವಾಗ ಅರೆಕ್ಷಣ ಮುಖ ಕಂಡಿತ್ತು. ಮಂಗಳೂರಿಂದ ಮದುವೆಗೆ ಬಂದ ಗೆಳತಿಯರನ್ನು ಮಾತಾಡಿಸುವುದಿರಲಿ, ತಲೆ ಎತ್ತಿ ನಾನು ನೋಡಲೂ ಇಲ್ಲ. ಗೆಳತಿ ಕ್ರಿಸ್ತಿನ್ ಉಡುಗೊರೆ ಕೈಗಿಡುವಾಗ ಸಿಟ್ಟಿನಿಂದ ಜೋರಾಗಿ ನನ್ನ ಕೈ ಚಿವುಟಿ ಮರೆಯದ ಕಾಣಿಕೆ ಇತ್ತಳು. ಊಟ ಕನ್ಯಾದಾನ ಮುಗಿದು ವರನ ಊರಿಗೆ ದಿಬ್ಬಣ ಹೊರಟಾಗ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ನನ್ನ ಅಳು ದಾರಿಯುದ್ದಕ್ಕೂ ನಿಲ್ಲಲೇ ಇಲ್ಲ. ನನ್ನ ಅತ್ತೆ ಮನೆ ಪರಿಸರದ ದೊಡ್ಡ ಗಿರಿಜತ್ತೆ ಎಂಬುವರು ಬಹಳ ವಿನೋದಶೀಲೆಯಾಗಿದ್ದು ನನ್ನನ್ನು ನಗಿಸಲು ದಾರಿ ಉಂಟ ಏನೇನೋ ಹಾಸ್ಯ ಚಟಾಕಿ ಸಿಡಿಸುತ್ತಿದ್ದರು. ಆದರೆ ಗ್ರಾಮ್ಯ ಪರಿಸರದ ಆಡು ಮಾತುಗಳ ಪರಿಚಯವಿರದ ನಾನು ಮತ್ತೂ ಕಂಗಾಲಾಗುವಂತಾಯಿತು. ನಡೆದು ನಡೆದು ಉದ್ಯಾವರ 10ನೇ ಮೈಲುಕಲ್ಲಿನ ಮನೆ ತಲುಪುವಾಗ ಸಂಧ್ಯೆಯೇ ಇಳಿಹೊತ್ತು. ಆ ಇಳಿಹೊತ್ತಿನ ಮಬ್ಬಿನಲ್ಲಿ ಅಂದು ಕವಿದ ಮ್ಲಾನತೆ ಮುಂದೆ ವರ್ಷಗಳವರೆಗೂ ಆ ಮನೆಯಲ್ಲಿರುವಾಗಲೆಲ್ಲ ಮುಸ್ಸಂಜೆ ಸಮೀಪಿಸಿದಂತೆ ನನ್ನನ್ನು ಕಾಡುತ್ತಿತ್ತು. ಹಗಲು ಸಂಜೆಗೆ ತಿರುಗಿದಂತೆ ಮನದಲ್ಲಿ ಕತ್ತಲೆ ಕವಿಯುತ್ತಿತ್ತು. ಮದುವೆಗೆಂದು 7 ದಿನಗಳ ರಜೆಯಲ್ಲಿ ಊರಿಗೆ ಬಂದಿದ್ದ ನಮ್ಮವರು 4ನೇ ದಿನ ಹೊರಡುವವರಿದ್ದರು. ಮದುವೆಯ ಮರುದಿನ ತವರಿನಲ್ಲಿ ಸಮ್ಮಾನದೂಟ, ಅದರ ಮರುದಿನ ವರನ ಮನೆಯಲ್ಲಿ ಔತಣದೂಟ ಎಲ್ಲ ನಡೆದರೂ ನಾನವರ ಮುಖವನ್ನು ಸರಿಯಾಗಿ ಕಂಡಿರಲಿಲ್ಲ. 3ನೇ ರಾತ್ರಿ ಒಂದಿಗಿರಬೇಕಾದಾಗ ಮೊದಲ ಬಾರಿಗೆ ನಮ್ಮಲ್ಲಿ ಮಾತುಕತೆ ನಡೆಯಿತು. ಕಾಲೇಜು ಮುಂದುವರಿಸುವಂತೆಯೂ ಮುಂಬೈಯಿಂದ ಪತ್ರಗಳನ್ನು ಬರೆಯುತ್ತಿರುವುದಾಗಿಯೂ ಇವರು ಹೇಳಿದರು. ಮರುಬೆಳಗು ಸಮುದ್ರ ತೀರದಲ್ಲಿದ್ದ ತಮ್ಮ ಚಿಕ್ಕಮ್ಮನ ಮನೆಗೆ ನನ್ನನ್ನು ಜೊತೆಗೊಯ್ಯಲು ಇವರು ತಮ್ಮಮ್ಮನ ಅನುಮತಿ ಕೇಳಿದಾಗ, ಇಲ್ಲ ಬೇಡ, ಓಣಿಯಲ್ಲಿ ಮಾಪಿಳ್ಳೆ ಹೆಂಗಸರ ಕಣ್ಣ ದೃಷ್ಟಿ ತಾಗುವುದು ಎಂದು ಅತ್ತೆ ನಿರಾಕರಿಸಿದರು. ಮರುದಿನ ಮಂಗಳೂರಿಗೆ ಮನೆಗೆ ಬಂದು ಅಲ್ಲಿಂದ ಮುಂಬೈಗೆ ಪಯಣ. ಹೊಸ ಮದುಮಕ್ಕಳಾದ ನಮ್ಮ ಅಕ್ಕ ಭಾವ, ನನ್ನ ದೊಡ್ಡಜ್ಜ, ದಡೂತಿ ದೇಹದ ಅಜ್ಜಿ, ಮಗು ನಳಿನಿ, ನನ್ನ ಸೋದರತ್ತೆ, ಮಾವ, 2 ಮಕ್ಕಳು ಮತ್ತು ಮಗು ಮಾಮ, ಇಷ್ಟು ಮಂದಿ ಒಂದು ಅಂಬಾಸಿಡರ್ ಕಾರಿನಲ್ಲಿ ಮುಂಬೈ ರೈಲಿಗಾಗಿ ಕಡೂರಿಗೆ ಪಯಣಿಸಿದರು. ಬಾಸ್ ಕೈತಾನ್ ಅವರ ಟೆಲಿಗ್ರಾಮ್ ಬಂದುದರಿಂದ ನಮ್ಮವರು ಏರ್ಪೋರ್ಟ್ ದಾರಿ ಹಿಡಿಯಬೇಕಾಯಿತು. ಮುಂದುವರಿಯಲಿದೆ.